ನಮಸ್ತೆ ಸರ್. ಮೇಡಮ್, ಈಗ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಈ ಕೃಷಿಯಲ್ಲಿ ಹೇಗೆ ಇದು ಒಂದು ಪ್ರಾಮುಖ್ಯತೆಯನ್ನು ಪಡೀತದೆ? ನಮಗೆ ಗೊತ್ತಿದೆ ಸರ್, ನಮ್ಮ ಭಾರತದ ಕೃಷಿ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ ಹೇಳ್ತೀವಿ, ಅಂದ್ರೆ ಮಳೆಯೊಂದಿಗಿನ ಜೂಜಾಟ ಅಂತ ಹೇಳ್ತೀವಿ. ಯಾಕಂತಂದ್ರೆ ನಮಗೇನು ಮಾನ್ಸೂನ್ ಮಳೆ ಬರುತ್ತೆ ಅದರಲ್ಲಿ ಸ್ಥಿರತೆ ಅಥವಾ ನಿಖರತೆ ಅನ್ನೋದು ಕಡಿಮೆ ಆಗಿದೆ ಸರ್. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಮಳೆಯ ಹಂಚಿಕೆ ಏನಂತ ಹೇಳ್ತೀವಿ, ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ಅಥವಾ ರೈನ್ಫಾಲ್ ಡೇಸ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗ್ತಿದೆ ಸರ್. ಸುಮಾರು 54-58 ದಿನಗಳಲ್ಲಿ ಬರಬೇಕಾಗಿದ್ದ ಮಳೆ 36-38 ದಿನದಲ್ಲಿ ಬರುತ್ತೆ. ಅಂದ್ರೆ ಮಳೆಯ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಈ ಮಳೆ ದಿನಗಳಲ್ಲಿ ವ್ಯತ್ಯಾಸ ಆಗೋದು ಮಳೆಯಾಶ್ರಿತ ಕೃಷಿಗೆ ಅತಿ ಹೆಚ್ಚು ಸರ್. ಈ ಪೆಟ್ಟು ಅತಿ ಹೆಚ್ಚು ಬಾಧೆ ಒಳಗಾಗೋದು ನಮ್ಮ ಮಳೆಯಾಶ್ರಿತ ಕೃಷಿ. ಈ ದಿಸೆಯಲ್ಲಿ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಸುಮಾರು 82 ಲಕ್ಷ ಹೆಕ್ಟೇರ್ ಪ್ರದೇಶ ಮಳೆಯಾಶ್ರಿತವಾಗಿದೆ ಸರ್, ಅಂದ್ರೆ 80%. ಇಲ್ಲಿ ಬರಗಾಲದ ಪುನರಾವರ್ತನೆ ಜಾಸ್ತಿ, ಅಂದ್ರೆ ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ ಬರುತ್ತೆ ಅನ್ನೋ ತರ ಆಗಿದೆ ಸರ್. ಮಳೆಯಾಶ್ರಿತ ಪ್ರದೇಶದಲ್ಲಿ ಬಿದ್ದಂತಹ ನೀರನ್ನ ಸಂರಕ್ಷಣೆ ಮಾಡದೆ ಹೋದಲ್ಲಿ ನಮ್ಮ ಖುಷ್ಕಿ ಬೇಸಾಯ ಅಸ್ಥಿರತೆ ಆಗುತ್ತೆ ಅಂದ್ರೆ ತಪ್ಪಾಗಲಾರದು ಸರ್. ಸೊ ಈ ನಿಟ್ಟಿನಲ್ಲಿ ಖುಷ್ಕಿ ಬೇಸಾಯವನ್ನ ಸುಸ್ಥಿರಗೊಳಿಸಲು ನಾವು ಮಣ್ಣಿ ಮತ್ತು ನೀರಿನ ಸಂರಕ್ಷಣೆ ತಾಂತ್ರಿಕತೆಗಳನ್ನ ಅಳವಡಿಸಿಕೊಳ್ಳೋದು ಅತಿ ಮುಖ್ಯ ಆಗಿದೆ. ಪ್ರತಿ ವರ್ಷ ನಮ್ಮ ಸಾಗುವಳಿ ಜಮೀನಿನಲ್ಲಿ ಏನಿಲ್ಲ ಅಂದ್ರೆ ನಾವೇನೋ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳದೆ ಹೋದ್ರೆ ಸುಮಾರು 6-8 ಟನ್ ಒಂದು ಎಕರೆಗೆ ಮಣ್ಣು ಕೊಚ್ಚಿ ಹೋಗುತ್ತೆ ಸರ್. ಮಣ್ಣಿ ಕೊಚ್ಚಿ ಹೋಗೋದ್ರ ಜೊತೆಗೆ ಪೋಷಕಾಂಶಗಳನ್ನು ಸಹ ಒತ್ತೊಯ್ಯುತ್ತೆ. ಇದರಿಂದಾಗಿ ಮಣ್ಣಿನ ಫಲವತ್ತತೆಯನ್ನು ಸಹ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈಗ ನಾವು ಹೊಸದಾಗಿ ಈಗ ಹೋದ್ರೆ ಹೋಯ್ತು ಮತ್ತೆ ಮಣ್ಣು ನಮ್ಮ ಹೊಲದಲ್ಲಿ ಹುಟ್ಟಿತೆ ಅನ್ನೋಂಗಿಲ್ಲ ಸರ್. ಯಾಕಂತಂದ್ರೆ 1 ಸೆಂಟಿಮೀಟರ್ ಅಷ್ಟು ಮಣ್ಣು ನಮ್ಮ ಜಮೀನಿನಲ್ಲಿ ಫಲವತ್ತಾದ ಮಣ್ಣು ರೂಪುಗೊಳ್ಳಲಿಕ್ಕೆ ಸುಮಾರು 1000 ವರ್ಷಗಳು ಬೇಕು. ಈ ದಿಸೆಯಲ್ಲಿ ನಮ್ಮ ಹೊಲದಲ್ಲಿ ಇರತಕ್ಕಂಥ ಮಣ್ಣು ಕಳೆದುಕೊಳ್ಳುವಂತ ಮುಂಚೆ ನಾವು ಸಂರಕ್ಷಣೆ ಮಾಡೋದು ಅತಿ ಮುಖ್ಯ ಆಗಿದೆ ಸರ್. ಮಣ್ಣು ಮತ್ತು ನೀರಿನ ಒಂದು ಸಂರಕ್ಷಣೆ ಮಾಡ್ಬೇಕಂತ ಹೇಳ್ತಿದಾರ, ಯಾವ್ಯಾವ ಹಂತದಲ್ಲಿ ಮಾಡಬೇಕು ಮತ್ತು ಇಲಾಖೆಯ ಒಂದು ಜವಾಬ್ದಾರಿ ಏನು ಅಲ್ಲಿ? ನಮ್ಮ ಕೃಷಿ ಇಲಾಖೆ ನೋಡೋದಾದ್ರೆ ಇದು ನಮ್ಮ ಜಲಾನಯನ ಅಭಿವೃದ್ಧಿ ಮೂಲಕ ಇದು ಅತಿ ಮುಖ್ಯ ಗುರಿಯಾಗಿದೆ. ಅಂದ್ರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಇಲಾಖೆಯ ಒಂದು ಪ್ರಮುಖ ಗುರಿಯಾಗಿದೆ ಅಂತ ಹೇಳ್ಬೋದು ಸರ್. ಇಲ್ಲಿ ಒಬ್ಬ ರೈತ ತನ್ನ ಜಮೀನಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಿದ್ರೆ ಸಾಧ್ಯವಾಗದು. ಈ ನಿಟ್ಟಿನಲ್ಲಿ ಸಮುದಾಯ ಆಧಾರಿತ ಜಲಾನಯನ ಪ್ರದೇಶ ಅಭಿವೃದ್ಧಿ ಅಂತಂದು ಒಂದು ಯೋಜನೆಯನ್ನ ರೂಪಿಸಿಕೊಂಡಿದ್ದೀವಿ. ಕರ್ನಾಟಕ ಸರ್ಕಾರ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಸರ್. ಇದರಡಿ ಜಲಾನಯನ ಪ್ರದೇಶವನ್ನು ಗುರುತಿಸಿ ಆ ಮಣ್ಣಿಗೆ ಅನುಗುಣವಾಗಿ ಮಳೆ ನೀರು ಮತ್ತು ಮಣ್ಣನ್ನ ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ ಸರ್. ಈಗ ತಾವು ಏನು ಹೇಳಿದ್ರೆ ಜಲಾನಯನ ಪ್ರದೇಶ ಅಂತ ಹೇಳಿದ್ರೆ ಆ ಜಲಾನಯನ ಪ್ರದೇಶ ಅಂದ್ರೆ ಏನು, ಯಾವ ರೀತಿ ಅದನ್ನ ಗುರುತಿಸ್ತೀರಿ? ಈಗ ಜಲಾನಯನ ಪ್ರದೇಶ ಅಂದ್ರೆ ಯಾವುದೇ ಒಂದು ಮಳೆಯ ಪ್ರದೇಶ ತಗೊಳ್ಳೋದಾದ್ರೆ ನೀರು ಯಾವತ್ತು ದಿಣ್ಣೆಯಿಂದ ತಗ್ಗು ಪ್ರದೇಶದ ಕಡೆಗೆ ಹರಿಯುತ್ತೆ ಸರ್, ಒಂದು ಕೇಂದ್ರ ಬಿಂದುವಿನತ್ತ ಹರಿಯುತ್ತೆ. ಸೊ ಯಾವ್ಯಾವ ದಿಣ್ಣೆ ಅಥವಾ ದಿಬ್ಬದಿಂದ ನೀರು ಒಂದು ಕೇಂದ್ರ ಬಿಂದುವಿಗೆ ಹರಿಯುತ್ತೆ ಆ ಪೂರ್ತಿ ಪ್ರದೇಶವನ್ನ ಜಲಾನಯನ ಪ್ರದೇಶ ಅಂತ ಹೇಳ್ತೀವಿ ಸರ್. ಈ ಸಮಗ್ರ ನಿರ್ವಹಣೆ ಏನಪ್ಪಾ ಅಂತಂದ್ರೆ ದಿಬ್ಬದಿಂದ ಕಣಿವೆ ಎತ್ತಿ ನೀರು ಹರಿಯುವಾಗ ಆ ಏನು ಪ್ರದೇಶ ಬರುತ್ತೆ ಅಲ್ಲಿ ಬರ್ತಕ್ಕಂಥ ಮಣ್ಣಿನ ಸಂರಕ್ಷಣೆ ಮಾಡಬೇಕು, ನೀರನ್ನ ಸಂರಕ್ಷಣೆ ಮಾಡಬೇಕು, ಅದರ ಜೊತೆಗೆ ಅಲ್ಲಿ ಜೀವರಾಶಿಗಳೇನಿದೆ ಅದನ್ನ ಸಂರಕ್ಷಣೆ ಮಾಡೋದು, ಮತ್ತೆ ಅರಣ್ಯವನ್ನ ಸಂರಕ್ಷಣೆ ಮಾಡೋದು, ಅದರ ಜೊತೆಗೆ ನಮ್ಮ ಮನುಷ್ಯನಿಗೆ ಏನು ದಿನನಿತ್ಯದ ಬೇಡಿಕೆಗಳಿದೆ, ದನಕರುಗಳಿಗೆ ನೀರು ಬೇಕು, ನಮಗೆ ಇರಿಗೇಷನ್ ಅಂದ್ರೆ ಹೊರಗಳಿಗೆ ನೀರನ್ನ ತಗೊಂಡು ನಮ್ಮ ಜಮೀನಿಗಳಿಗೆ ಬಿಡಬೇಕು, ನಮ್ಮ ಈಡೇರಿಕೆಗಳನ್ನ ಈಡೇರಿಸುತ್ತಾ ರೂಪಿಸಿರುವ ಯೋಜನೆಗಳು ಸರ್ ಇದು. ಸಮಗ್ರ ಜಲಾನಯನ ಅಭಿವೃದ್ಧಿ ಯೋಜನೆಗಳಂತ ಹೇಳ್ತೀವಿ ಸರ್. ಇದರಲ್ಲಿ ಏನು ಉದ್ದೇಶಗಳನ್ನು ಈಡೇರಿಸಲಾಗುತ್ತೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ, ನಾವು ಹೇಳಿದಾಗೆ ಮಣ್ಣು ನೀರು ಮತ್ತೆ ನಮ್ಮ ಅರಣ್ಯವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಭೂಮಿ ಅಂತರ್ಜಲ ಮಟ್ಟ ಹೆಚ್ಚಿಸ್ತಕ್ಕಂಥದ್ದು. ಈ ನಾವೇನು ಇದು ಈ ಜಲಾನಯನ ಅಭಿವೃದ್ಧಿಯಲ್ಲಿ ಸುಮಾರು ನೀರು ಸಂರಕ್ಷಣಾ ರಚನೆಗಳನ್ನ ರಚಿಸ್ತೀವಿ ಸರ್. ಸೊ ಅದರಿಂದ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಪರಿಸರ ಸಮತೋಲನೆ. ಈ ಎಷ್ಟೊಂದು ಪ್ರಾಣಿಗಳು ಪಕ್ಷಿಗಳಿಗೆ ನೀರು ಬೇಕಾಗಿರುತ್ತೆ, ನಾವು ಅಲ್ಲಿ ನೀರನ್ನ ನಿಂದ್ರಿಸೋದ್ರಿಂದ ನಮ್ಮ ನಿಸರ್ಗದ ಸಮತೋಲನೆಯನ್ನು ಕಾಪಾಡಿಕೊಳ್ಳಕ್ಕೂ ಸಹ ಯೋಜನೆಗಳನ್ನ ಇಲ್ಲಿ ರೂಪಿಸಲಾಗುತ್ತೆ. ಇದರ ಜೊತೆಗೆ ಗ್ರಾಮೀಣ ಸಮುದಾಯಕ್ಕೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸತಕ್ಕಂತಹ ಚಟುವಟಿಕೆಗಳಿಗೆ ರೈತರಿಗೆ ತರಬೇತಿ ಕೊಡೋದು ಮತ್ತೆ ಇತರೆ ಅವರಿಗೆ ಸಹಕಾರ ನೀಡೋದ್ರ ಮೂಲಕ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಗುತ್ತೆ. ಈಗ ನೀವು ಸಮಗ್ರ ನಿರ್ವಹಣೆ ಮಾಡ್ಬೇಕಂತಂದ್ರೆ ನಾವು ಸಾಕಷ್ಟು ಪ್ರದೇಶಗಳಲ್ಲಿ ನೋಡಿರ್ತೀವಿ, ಎಲ್ಲ ಹೊಲಗಳಲ್ಲಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಹಳ್ಳ ಹರಿತಿರ್ತವೆ, ಮಳೆ ಬಂದಾಗ ಅದು ಒಂದು ದಾರಿ ಇರುತ್ತದೆ ನೀರು ಹರಿಲಿಕ್ಕೋಸ್ಕರ, ಅದೇ ದಾರಿಯಲ್ಲಿ ಹರಿತಿರ್ತವೆ. ಅಂತ ಸಮಯದಲ್ಲಿ ಸಾಕಷ್ಟು ಮಣ್ಣು ಕೊಚ್ಕೊಂಡು ಹೋಗ್ತಿರ್ತತೆ, ಆಮೇಲೆ ಈ ಬೆಳೆ ಏನಿದ್ರೆ ಅದನ್ನು ಕೊಚ್ಕೊಂಡು ಹೋಗುವಂತ ಸಂದರ್ಭ ಇರುತ್ತೆ. ಅದನ್ನ ನಾವು ಹೇಗೆ ನಿರ್ವಹಣೆ ಮಾಡ್ಬೇಕು, ಈಗ ಯಾವುದೇ ಒಂದು ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಒಂದು ಗ್ರಾಮ ಅಥವಾ ಒಂದು ಪ್ರದೇಶವನ್ನು ಗುರುತಿಸ್ತೀವಿ ಅಂದರೆ ಅಲ್ಲಿ ಮೊದಲು ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಒಂದು ಪ್ರಮುಖ ಹಂತ ಸರ್ ನಮ್ದು ಆ ಯೋಜನೆ ಅನುಷ್ಠಾನದಲ್ಲಿ. ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಜನರಲ್ಲಿ ಮಳೆ ಮತ್ತು ನೀರು ಆ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸ್ತೀವಿ ಸರ್. ಆ ಜನರಿಗೆ ನಾವು ಕೈಗೊಳ್ಳತಕ್ಕಂತ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ಒಂದು ತರಬೇತಿ ಮೂಲಕ ಅವರಿಗೆ ಅರಿವು ಮೂಡಿಸ್ತೀವಿ ಮೊದಲನೇದು. ಆಮೇಲೆ ಎಂಟ್ರಿ ಪಾಯಿಂಟ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಸರ್. ಸೊ ಅಲ್ಲಿ ರೈತರನ್ನೆಲ್ಲ ಕೂಡಿಸಿ ಅವರಿಗೆ ತರಬೇತಿ ಕೊಡ್ತೀವಿ. ಆಮೇಲೆ ಗ್ರಾಮ ಸಭೆಗಳನ್ನ ಮಾಡ್ತೀವಿ. ಆಮೇಲೆ ಆ ರೈತರನ್ನೆಲ್ಲ ಕರ್ಕೊಂಡು ಹೋಗಿ ಸರ್ವೆ ಮಾಡ್ತೀವಿ ಸರ್. ಅಂದ್ರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಜಮೀನಲ್ಲಿ ಯಾವ್ಯಾವ ತರದ ಉಪಚಾರಗಳ ಅವಶ್ಯಕತೆ ಇದೆ, ಯಾವ ರೀತಿ ಮಾಡಬೇಕು ಅಂತ ಒಂದು ಸಮೀಕ್ಷೆ ಕೈಗೊಂಡು ಒಂದು DPR ಅಂತ ಹೇಳ್ತೀವಿ, ಯೋಜನಾ ಈ ವರದಿಯನ್ನ ರೂಪಿಸ್ತೀವಿ ಸರ್. ಆ ಯೋಜನಾ ವರದಿಯನ್ನ ಮಾನ್ಯ CEO ಅಧ್ಯಕ್ಷತೆಯಲ್ಲಿ ಅನುಮೋದನೆ ಪಡೆದುಕೊಂಡ ನಂತರ ಅನುಷ್ಠಾನ ಇರುತ್ತೆ. ಇದು ಮಾನವ ಸಂಪನ್ಮೂಲ ಅಭಿವೃದ್ಧಿ. ಅಲ್ಲಿ ಏನ್ ಯೂಸರ್ಸ್ ಗ್ರೂಪ್ ಅಂತ ಹೇಳ್ತೀವಿ ಅಂದ್ರೆ ಅದನ್ನ ಬಳಕೆ ಮಾಡತಕ್ಕಂತ ರೈತ ಗುಂಪು ಮತ್ತೆ ಸ್ವಸಹಾಯ ಸಂಘದವರ ಸದಸ್ಯರು ಇರ್ತಾರೆ, ಅವ್ರನ್ನೆಲ್ಲ ಒಳಪಡಿಸಿಕೊಂಡು ಜಲಾನಯನ ಸಮಿತಿ ಅಂತ ಮಾಡ್ತೀವಿ. ಅದರಲ್ಲಿ ಖಜಾಂಚಿ ನಮ್ಮ ಇಲಾಖೆಯ ಸಹಾಯಕ ಕೃಷಿ ಅಧಿಕಾರಿಗಳಿರ್ತಾರೆ, ನಮ್ಮ ಸಹಾಯಕ ಕೃಷಿ ನಿರ್ದೇಶಕರುಗಳು ಇರ್ತಾರೆ. ಸೊ ಇವರೆಲ್ಲ ಒಂದು ಜಲಾನಯನ ಸಮಿತಿ ಅಂತ ಇರುತ್ತೆ. ಸೊ ಇಲ್ಲಿ ಸಭೆಯನ್ನ ಮಾಡಿ ಮತ್ತೆ CEO ಅಧ್ಯಕ್ಷತೆಯಲ್ಲಿ ಅನುಮೋದನೆಗೊಂಡ ನಂತರ ಯಾವುದೇ ನಮ್ಮ ಜಲಾನಯನ ಕಾರ್ಯಕ್ರಮ ಅನುಷ್ಠಾನಗೊಳ್ತಿರುತ್ತೆ. ಈಗ ನೀವು ಅನುಷ್ಠಾನ ಮಾಡ್ತಿರಲಿ ಸಮಿತಿ ಮಾಡ್ತೀರಿ, ಒಂದು ಹಳ್ಳಿಯಲ್ಲಿ ಒಂದು ಗ್ರಾಮ ಇದ್ರೆ ಕೆಲವರು ಹೊಲದಲ್ಲಿ ಹಳ್ಳ ಹರಿತಿರ್ತದೆ, ಕೆಲವು ಗುಡ್ಡದಿಂದ ನೀರು ಹರಿತ ಬರ್ತಿರ್ತದೆ, ಆಮೇಲೆ ಊರಿನ ಪಕ್ಕದಲ್ಲಿ ಹಳ್ಳ ಹರಿತಿರ್ತದೆ. ಹೊಲದಲ್ಲಿದ್ರೆ ರೈತರಿಗೆ ನೀವ್ ಹೇಳ್ಬೋದು ಈ ರೀತಿ ಮಾಡ್ಕೋಬಹುದು ಅಂತೇಳಿ, ಮತ್ತೆ ಗುಡ್ಡದಿಂದ ಹರ್ಕೊಂಡು ಬಂದಿರ್ತದೆ, ಕಾಡಿನಿಂದ ನೀರು ಬರ್ತಿರ್ತವೆ. ಅಂದ್ರೆ ದೊಡ್ಡ ಹಳ್ಳ ಇರ್ಬೋದು ಸಣ್ಣ ಹಳ್ಳ ಇರ್ಬೋದು, ಸಾಕಷ್ಟು ನೀರು ಅಲ್ಲಿ ಹರಿಲಿಕ್ಕೆ ಅವಕಾಶ ಇರುತ್ತೆ. ಅವುಗಳನ್ನ ಯಾವ ರೀತಿ ನಾವು ಸಂರಕ್ಷಣೆ ಮಾಡ್ಬೇಕಾಗುತ್ತೆ, ಒಂದು ಸಮುದಾಯ ಇರ್ಬೋದು ಅಥವಾ ಒಂದು ಗ್ರಾಮ ಇರ್ಬೋದು ಅಥವಾ ಒಬ್ಬ ರೈತನೇ ಇರ್ಬೋದು, ಯಾವ ರೀತಿ ಮಾಡ್ಬೇಕು? ಸರ್, ಸರಿಯಾದ ಪ್ರಶ್ನೆ ಸರ್. ಈಗ ಅದೇ ಹೇಳೋದಾದ್ರೆ ಇಲ್ಲಿ ನಮ್ಮ ಸರ್ಕಾರದ ಪಾತ್ರ ಶುರು ಆಗುತ್ತೆ ಸರ್. ಇಲ್ಲಿಂದ ಅಂದ್ರೆ ರೈತನ ಜಮೀನಲ್ಲಿ ಮಾಡ್ತಕ್ಕಂತ ಕಾರ್ಯಕ್ರಮಗಳನ್ನ ರೈತ ಮಾಡ್ಬೇಕಾಗುತ್ತೆ. ಸೊ ಏನು ರೈತನ ಜಮೀನನ್ನ ಹೊರತುಪಡಿಸಿ ಚಟುವಟಿಕೆಗಳು ಬರುತ್ತೆ ಅಲ್ಲಿ ನಮ್ಮ ಇಲಾಖೆಯ ಪಾತ್ರ ಬರುತ್ತೆ. ಈಗ ನೀರು ಯಾವತ್ತು ದಿಣ್ಣೆಯಿಂದ ತಗ್ಗು ಪ್ರದೇಶಕ್ಕೆ ಹರಿತದೆ? ಹೌದು ಸರ್. ಈಗ ಯಾವ್ದೇ ಒಂದು ಜಲಾನಯನ ಪ್ರದೇಶ ತಗೊಂಡ್ರೆ ಮೂರು ವಿಭಾಗಗಳಿರುತ್ತೆ ಸರ್. ಒಂದು ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು, ಸಾಗುವಳಿಗೆ ಯೋಗ್ಯವಾದ ಜಮೀನು, ಮತ್ತೆ ಜಲವಾಹಿನಿಗಳು ಅಂದ್ರೆ ನೀರು ಹರಿದು ಹೋಗ್ತಕ್ಕಂತ ಜಾಗ. ಜಾಗಗಳಿಗೆ ಯೋಗ್ಯವಲ್ಲದ ಜಮೀನು ಯಾವ್ದು ಅಂತಂದ್ರೆ ಗುಡ್ಡ ಬರುತ್ತೆ ಸರ್, ಆಮೇಲೆ ಈ ಗೋಮಾಳಗಳು ಆ ತರದ್ದು. ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅರಣ್ಯೀಕರಣ ಅನ್ನೋದೊಂದು ಪ್ರಮುಖ ವಿಭಾಗನೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವಲ್ಲಿ ಮರಗಳನ್ನ ನೆಡ್ಲಿಕ್ಕೆ ತುಂಬಾ ಒತ್ತನ್ನ ನೀಡ್ತೀವಿ. ಸೊ ಈ ಗುಡ್ಡಗಾಡು ಪ್ರದೇಶದಲ್ಲಿ ಟ್ರೆಂಚಸ್ ಅನ್ನ ತೆಗಿತೀವಿ, ಮತ್ತೆ ಮರಗಳನ್ನು ಸಹ ನೆಡ್ತೀವಿ ಸರ್. ಸೊ ಆ ಟ್ರೆಂಚಸ್ ಅಲ್ಲಿ ಏನು ಮಳೆ ನೀರು ಸಂಗ್ರಹ ಆಗುತ್ತೆ ಆ ಮರಗಳು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಸೊ ಅದು ಗುಡ್ಡದಲ್ಲಿ ನಾವು ಕೈಗೊಳ್ತಕ್ಕಂತ ಆಕ್ಟಿವಿಟಿ. ಹೆಚ್ಚಾದ ನೀರು ಹರಿಯುತ್ತೆ, ಸೊ ಆ ನೀರನ್ನ ನಾವು ಸುರಕ್ಷಿತವಾಗಿ ಹೊರಹಾಕ್ಬೇಕು. ಸೊ ಯಾವ್ದೇ ಒಂದು ಕೆಳಗ ಜಮೀನಿಗೆ ಹೋಗಿ ಹರಿದ್ರೆ ಅಲ್ಲಿ ಕೊಚ್ಚಣೆ ಆಗಿ ಬೆಳೆ ನಷ್ಟ ಆಗುವಂತ ಸಂಭವ ಇರುತ್ತೆ. ಸೊ ಆ ದಿಶೆಯಲ್ಲಿ ನಾವು ತಿರುವು ಗಾಲುವೆ ಅಂತ ಹೇಳ್ತೀವಿ. ಅಂದ್ರೆ ಗುಡ್ಡದಿಂದ ಸುಮಾರು ತುಂಬಾ ಮಳೆ ಪ್ರಮಾಣ ಬರುತ್ತೆ ಸರ್. ಸೊ ಅಂತಹ ಮಳೆಯನ್ನ ದೊಡ್ಡದಾದ ತಿರುವು ಕಾಲುಗಳ ಮೂಲಕ ಸುರಕ್ಷಿತವಾದ ಜಾಗಕ್ಕೆ ಅಂದ್ರೆ ಒಂದ್ ಕೆರೆನೋ ಒಂದ್ ಹಳ್ಳನೋ ಮುಟ್ಟಿಸೋವರೆಗೂ ನಾವು ಕಾಲುವೆಯನ್ನ ಕೊಡ್ಬೇಕಾಗುತ್ತೆ ಸರ್. ಅದಾದ ನಂತರ ಸಾಗುವಳಿ ಯೋಗ್ಯವಾದ ಜಮೀನಿನಲ್ಲಿ ನಾವು ಕೈಗೊಳ್ತಕ್ಕಂತ ಚಟುವಟಿಕೆಗಳಂತ ಹೇಳ್ತೀವಿ ಸರ್. ಅಲ್ಲಿ ಏನಂತ ಅಂದ್ರೆ ಈಗ ರೈತ ಸಾಗುವಳಿ ಅಂದ್ರೆ ಅಲ್ಲಿ ರೈತ ಬರ್ತಾನೆ ಅಂದ್ರೆ ಅವನು ಉಳುಮೆ ಮಾಡ್ತಕ್ಕಂತ ಜಾಗ. ಮೊದಲನೇದಾಗಿ ಇಳಿಜಾರಿಗೆ ಅಡ್ಡಲಾಗಿ ಬದುವನ್ನ ಹಾಕ್ತಕ್ಕಂಥದ್ದು, ಆ ಬದು ಸದೃಢವಾಗಿರ್ಬೇಕು ಸರ್. ಅಂದ್ರೆ ಈ ವರ್ಷ ಹಾಕಿದಪ್ಪ ನೆಕ್ಸ್ಟ್ ಮಳೆ ಬಂತು ಜೋರಾಗಿ ಅದಕ್ಕೆ ಕೊಚ್ಕೊಂಡು ಹೋಗ್ಬಾರ್ದು ಸರ್. ಕೊಚ್ಚಣೆ ಆಗೋದನ್ನ ತಡೆಗಟ್ಟಲಿಕ್ಕೆ ದನಮೇವುಗಳು ಹುಲ್ಲಾಗುತ್ತೆ ಅಂತ ಹುಲ್ಲುಗಳನ್ನ ಹಚ್ಚುವುದು. ಮತ್ತೆ ಕೃಷಿ ಅರಣ್ಯ ಪ್ರಮುಖ ಪಾತ್ರ ಸರ್ ಇದರಲ್ಲಿ. ನಮ್ಮ ಅರಣ್ಯ ಮರಗಳು ಅಂತ ಏನ್ ಬರುತ್ತೆ ಅಂದ್ರೆ ಆ ಮರಗಳು ಎತ್ತರಕ್ಕೆ ಬೆಳಿಬೇಕು ಸರ್, ಉದ್ದವಾಗಿ ಎತ್ತರಕ್ಕೆ ಬೆಳೆಯಂತ ಅಂದ್ರೆ ನೆರಳು ನಮ್ಮ ಬೆಳೆಗಳ ಮೇಲೆ ಬೀಳ್ಬಾರ್ದು. ಇನ್ನೊಂದು ಏನು ರೈತರು ಅನುಸರಿಸಬೇಕಂದ್ರೆ ಪೂರ್ವ ಪಶ್ಚಿಮಾಭಿಮುಖವಾಗಿನೇ ಆ ಮರಗಳನ್ನ ಹಾಕ್ಬೇಕು. ಯಾಕಪ್ಪ ಅಂತಂದ್ರೆ ಆ ಮರದ ನೆರಳು ಇನ್ನೊಂದು ಮರದ ಮೇಲೆ ಬೀಳ್ಬೇಕು, ನಮ್ಮ ಬೆಳೆಗಳ ಮೇಲೆ ಬೀಳ್ಬಾರ್ದು. ಪೂರ್ವ ಪಶ್ಚಿಮಾಭಿಮುಖವಾಗಿಯೇ ಮರಗಳನ್ನ ನೆಡುವಂತದ್ದು ಸರ್. ಈ ರೀತಿ ಸಾಗುವಳಿ ಜಮೀನಿನಲ್ಲಿ ರೈತ ಮಾಡ್ಬೇಕು ಸರ್. ಮತ್ತೆ ಈ ಬದು ಅಲ್ದೇನೆ ಅವನು ಯಾವುದೇ ಉಳುಮೆಯನ್ನ ಮಾಡಿದ್ರ ಅಂದ್ರೆ ಈಗ ಮಾಗಿ ಉಳುಮೆ ಮಾಡ್ತಾರ, ಮಾಗಿ ಉಳುಮೆ ಮಾಡೋದನ್ನು ಸಹ ಇಳಿಜಾರಿಗೆ ಅಡ್ಡಲಾಗಿ ಮಾಡತಕ್ಕಂಥದ್ದು. ಮಾಗಿ ಉಳುಮೆ ಮಾಡೋದ್ರಿಂದ

ಹರಿಶ್ಚಂದ್ರ ರಾಜ ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ ಹೊಲೆಯಾಗ